2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ. ಕುಡಿಯುವ ಶುದ್ಧ ನೀರು ಇನ್ನಾಗಲಿದೆ. ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಆತ್ಮೀಯರೇ, ತಮ್ಮೆಲ್ಲರಿಗೂ ಹರುಷದ ಸಂಗತಿ, ಆಕಾಶವಾಣಿ ಧಾರವಾಡ ಹಾಗೂ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ಕೂಡಲ ಸಂಗಮ ಅವರ ಸಹಯೋಗದಲ್ಲಿ 12ನೇ ಶತಮಾನದ ವಚನಕಾರರ ಮತ್ತು ವಚನಗಳ ಕುರಿತು ಪ್ರಸಾರವಾದ ನಿಮ್ಮ ಮೆಚ್ಚಿನ ಬಸವ ಐಸಿರಿ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ, ವಿಜಯಪುರ, ಕಲಬುರಗಿ, ರಾಯಚೂರು, ಹೊಸಪೇಟೆ, ಚಿತ್ರದುರ್ಗ, ವಿವಿಧ ಭಾರತಿ ಧಾರವಾಡ ಹಾಗೂ ವಿವಿಧ ಭಾರತಿ ಕಲಬುರಗಿ ಕೇಂದ್ರಗಳಿಂದ ಪ್ರತಿ ರವಿವಾರ ಬೆಳಿಗ್ಗೆ 10 ಗಂಟೆಗೆ ಪ್ರಸಾರವಾಗಿತ್ತು. ಬಸವ ಐಸಿರಿ 52 ಸಂಚಿಕೆಗಳಲ್ಲಿ ಪ್ರಸಾರವಾದ ಸರಣಿ ಕಾರ್ಯಕ್ರಮದಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದವರಿಗೆ ಬಹುಮಾನ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಬಸವ ಬಾರಯ್ಯ, ಬಸವ ಬಾರಯ್ಯ. ಆಕಾಶವಾಣಿ ಧಾರವಾಡದ ಶಾಲ್ಮಲಾ ಸಭಾಂಗಣದಲ್ಲಿ ಇದೇ ಶುಕ್ರವಾರ ಫೆಬ್ರವರಿ 4ನೇ ತಾರೀಕು ಸಂಜೆ 4:30 ಕಾರ್ಯಕ್ರಮ ನಡೆಯಲಿದೆ. ಭಕ್ತಿ ಶೋಭಾಶಯ ನುಡಿಯ ನುಡಿವೆ ನುಡಿದಂತೆ ನಡೆವೆ ನಡಿಯೊಳಗೆ ನುಡಿಯ ಪೂರೈಸುವೆ. ಆತ್ಮೀಯರೇ, ಬಹುಮಾನ ವಿತರಣೆಯನ್ನು ಪ್ರೀತಿಯಿಂದ ಪ್ರಾಯೋಜಿಸುತ್ತಿರುವವರು ಎಸ್ಜೆಎಂವಿ ಮಹಾಂತ ಪ್ರಥಮ ದರ್ಜೆ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ರಾಯಾಪುರ ಧಾರವಾಡ, ಚಿಂತಕರು ಹಾಗೂ ಚಿತ್ರದುರ್ಗದ ಶ್ರೀ ಮುರುಘಾ ಮಠದ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾ ಶರಣರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿಜೇತರಿಗೆ ಪುರಸ್ಕಾರ ವಿತರಿಸುವರು. ನಿರ್ಮಲ ಕರ್ಮವದು ಸದ್ಗತಿಗೆ ಸಾಧನ ನೋಡ. ಪ್ರಿಯ ಕೇಳುಗರೇ, ವಿಜೇತ ಕೇಳುಗರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ಅನಿವಾರ್ಯವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳದೇ ಇದ್ದ ವಿಜೇತರಿಗೆ ಬಹುಮಾನವನ್ನು ಅವರ ವಿಳಾಸಕ್ಕೆ ಕಳುಹಿಸಲಾಗುವುದು. ಇಚ್ಛೆಯುಳ್ಳವರು ತದನಂತರವೂ ಬಂದು ಪುರಸ್ಕಾರವನ್ನು ತೆಗೆದುಕೊಳ್ಳಬಹುದು. ಈ ಕಾರ್ಯಕ್ರಮಕ್ಕೆ ಹಾಜರಾಗಲು ಇಚ್ಛಿಸುವವರು ತಮ್ಮ ಸ್ವಂತ ಖರ್ಚಿನಲ್ಲಿ ಪಾಲ್ಗೊಳ್ಳಲು ಕೋರಲಾಗಿದೆ. ಕಾರ್ಯಕ್ರಮದಲ್ಲಿ ಕೋವಿಡ್-19 ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲಾಗುವುದು. ಕಾಯಕದಲ್ಲಿ ನಿರತನಾದಡೆ ಗುರು ದರುಶನವಾದರು ಮರೆಯಬೇಕು. ಬಹುಮಾನ ವಿಜೇತರ ಹೆಸರುಗಳು ಹೀಗಿವೆ: ಶಿವಲಿಂಗಯ್ಯ ಚಿದಾನಂದಯ್ಯ ಹಿರೇಮಠ ಮುಗುಳ್ಕೋಡ್ ರಾಯಭಾಗ ಬೆಳಗಾವಿ, ಭಾರತಿ ಮಹಾಂತೇಶ ಹುಂಡರ್ಗಿ ಪರಮಾನಂದವಾಡಿ ರಾಯಭಾಗ, ಗಂಗೂಬಾಯಿ ವೆಂಕಟೇಶ್ ಟಿಕಾರೆ ದುರ್ಗಾನಗರ ಬಾಗಲಕೋಟೆ, ಸುರೇಶ್ ಎಂ ಬಡಿಗೇರಿ ಎರೇಬೂದಿ ಹಾಳ್ ಕುಂದಗೋಳ್, ಪೂಜಾ ಎಂ ವಿಭೂತಿ ಕಾಳಿದಾಸನಗರ ಹರಿಹರ, ನಿಖಿತಾ ಭೀಮಾಚಾ ಜಮಖಂಡಿ ಬಾಗಲಕೋಟೆ, ಒಪ್ಪತೇಶ್ವರ ಬಣಕಾರ್ ಬಸರಕೋಡು ಹಗರಿ ಬೊಮ್ಮನಹಳ್ಳಿ ಬಳ್ಳಾರಿ, ಶಾಂತಾ ಕೆ ಹೊಂಬಳ್ ಎಂಬಿ ನಗರ ಕೊಪ್ಪದಕೆರೆ ಧಾರವಾಡ, ಗುಂಡೇಶ್ವರ ಅಳಕಟ್ಟಿ ಬಿಎಲ್ಡಿ ಆಸ್ಪತ್ರೆ ಎದುರು ಕಲ್ಯಾಣ ನಗರ ವಿಜಯಪುರ, ಪಾರ್ವತಿ ಎಸ್ ಶಿವನಾಳ್ ಅರಕೇರಿ ಬೀಳಗಿ ಬಾಗಲಕೋಟೆ, ಬಸವರಾಜ್ ಬಿಜಿಕಲ್ ಕೃಷಿ ಮಹಾವಿದ್ಯಾಲಯ ವಿಜಯಪುರ, ಶಾರದಾ ಎಸ್ ಕೌದಿ ನಗರೇಶ್ವರ ಮಂದಿರ ಹತ್ತಿರ ಧಾರವಾಡ, ಬಸವ ಕಿರಣ ಜಿಕೆ ಚೈತನ್ಯ ಸ್ಕೂಲ್ ಗಂಗಾವತಿ, ಭಾಗ್ಯ ವಿ ಪಾಟೀಲ್ ಶ್ರೀನಗರ ಹಳಿಯಾಳ್ ರೋಡ್ ಧಾರವಾಡ, ಇಂದುಮತಿ ಶ್ರೀಧರ್ ಜೋಶಿ ರಾಯರ ಮಠದ ಹತ್ತಿರ ಮಾಳಮಡ್ಡಿ ಧಾರವಾಡ, ಶ್ರೇಯಾ ವಿ ತುಮ್ಮರಮಟ್ಟಿ ಬಾಗಲಕೋಟೆ, ದಯಾನಂದ ದಾಕ್ಷಾಯಣಿ ಸಿಂದಗಿ ರಬಕವಿ ಬಾಗಲಕೋಟೆ, ಶೈಲಾ ಭೀಮರಾವ್ ಕುಲಕರ್ಣಿ ಮುಕ್ಕಾಂ ಪೋಸ್ಟ್ ಮುಳಸಾವಳಗಿ ಸಿಂದಗಿ, ಅಕ್ಕ ಮಹಾದೇವಿ ದೊಡವಾಡ ಮಠ ಜೆಟಿ ಕಾಲೇಜ್ ಎದುರಿಗೆ ಗದಗ, ಸಂಗಪ್ಪ ಫ ಹುಗಾರ್ ಕೆಲೂರು ಹುನುಗುಂದು ಶಿವಾನಂದ ಆರ್ ಹಿರೇಮಠ ಸಾಯಿನಾಥ ಚಿತ್ರಮಂದಿರ ಎದುರು ಸಂಕೇಶ್ವರ ಹುಕ್ಕೇರಿ ರಾಜೇಂದ್ರ ಗ ಹಾಲಗೇರಿ ಕಾಡೂರ್ ರಟ್ಟಿನಹಳ್ಳಿ ಹಾವೇರಿ ಶೋಭಾ ವಟ್ನಾಳ್ ಕುಂಬಾರವಣಿ ಸವದತ್ತಿ ಬೆಳಗಾವಿ ಅಶೋಕ್ ಬೆಣ್ಣೂರ್ ವಡಗಾವಿ ಬೆಳಗಾವಿ ಸಂಗೀತಾ ವಾಲಿ ಇಟಗಿ ಹೂವಿನ ಹಡಗಲಿ ಬಳ್ಳಾರಿ ಲಾಲ್ಬಿ ಎ ಹುಲಕೋಟಿ ಕೊಪ್ಪದಕೇರಿ ಧಾರವಾಡ ಸ್ನೇಹ ಸಂತೋಷ್ ಡುಬ್ಬಲಗುಂಡಿ ಹುಮ್ನಾಬಾದ್ ಬೀದರ್ ಬಸವರಾಜ್ ಹುಗಾರ್ ಹಿರಿ ಸಿಂಗನಗುತ್ತಿ ಸುಜಾತಾ ಚನ್ನಬಸಪ್ಪ ವಂಗಿ ಕೊಡೇಕಲ್ ಹುಣಸಗಿ ಯಾದಗಿರಿ ಸಮರ್ಥ ಅಶೋಕಯ್ಯ ಹಿರೇಮಠ್ ಮುಗಳಖೋಡ ರಾಯ್ಭಾಗ್ ಸಂತೋಷ್ ಕುಮಾರ್ ಎಸ್ ಎ ಘಾಟ್ ಬೋರಳ ಹುಮ್ನಾಬಾದ್ ಬೀದರ್ ಲಕ್ಷ್ಮೀ ಎನ್ ಹಾನಗಲ್ ಆದರ್ಶನಗರ ಧಾರವಾಡ ಪ್ರಕಾಶ್ ಬೂದಿ ಕಳಸಾಪುರ ದಾಸನಹಳ್ಳಿ ಹೂವಿನಡಗಲಿ ಬಳ್ಳಾರಿ ಬಿಎನ್ ಸೊಲ್ಲಾಪುರೆ ಕಮಲನಗರ್ ಬೀದರ್ ಶಿವನಗೌಡ ಟಿ ಪಾಟೀಲ್ ಗಂಗನ ಬೂದಿಹಾಳ್ ಬದಾಮಿ ಬಾಗಲಕೋಟೆ ಮುಮತಾಜ್ ಬೇಗಂ ವಿದ್ಯಾನಗರ ಇಸ್ಲಾಂಪುರ ಹರಪನಹಳ್ಳಿ ಸುಧಾ ಈರಪ್ಪ ಹಾದಿಮನಿ ಕಾನಲಕೊಂಡ ಶಿಗ್ಗಾವಿ ಹಾವೇರಿ ಭವಾನಿ ಎಂ ಕುಲಕರ್ಣಿ ದಾವಣಗೆರೆ ಎಸ್ ಎಂ ಕಡೋಲಿ ಸೋಮವಾರಪೇಟೆ ಚನ್ನಮ್ಮನ ಕಿತ್ತೂರು ಬೆಳಗಾವಿ ಬಸಪ್ಪ ಕುಲಪ್ಪ ವಂಗಿ ರಾಜನಾಳ್ ಗ್ರಾಮ ಅಥರ್ಗ ಇಂಡಿ ವಿಜಯಪುರ ಅಭಿನಂದನ್ಯ ನಾಡ್ಮಣಿ ಕಾಳಿದಾಸನಗರ ಹರಿಹರ ಆರ್ಜಿ ದೈವಜ್ಞ ಬಸವೇಶ್ವರ ನಗರ ರಾಣೆಬೆನ್ನೂರ್ ಉಮಾ ಅಂಗಡಿ ಹಿರೇ ಮುನವಳ್ಳಿ ಖಾನಾಪುರ ಬೆಳಗಾವಿ ಅರವಿಂದ ಎಸ್ ಶಾಸಲ್ ನೇಕಾರ್ ಕಾಲೋನಿ ಗಜೇಂದ್ರಗಡ ಮಂಜುಳಾ ಆಚಾರ್ಯ ದುಬ್ಬಲಗುಂಡಿ ಬೀದರ್ ಆರ್ ಎಂ ಹೊನಕೇರಿ ಶಿಗ್ಲಿ ಲಕ್ಷ್ಮೇಶ್ವರ ಗದಗ್ ಪ್ರಶಾಂತ್ ಗಣಪತಿ ಹೆಗಡೆ ಪೋಸ್ಟ್ ರಾಗಿ ವಸ್ತಳ್ಳಿ ಸಿರ್ಸಿ ಉತ್ತರ ಕನ್ನಡ ಪರಪ್ಪ ಬ ಅಳಗುಂಡಗಿ ಹುಬ್ಬಳ್ಳಿ ರೋಡ್ ಲಕ್ಷ್ಮೇಶ್ವರ ಗದಗ್ ಪಿ ಎಸ್ ಕೊಪ್ಪ ಹೊಸ ಓಣಿ ಗುಲಗಂಜಿ ಕೊಪ್ಪ ಧಾರವಾಡ ಎಂ ಆರ್ ಹುಲ್ಯಾಳ್ ವಿದ್ಯಾಗಿರಿ ಬಾಗಲಕೋಟೆ ಕೆಪಿ ರಾಮಗುಂಡಿ ವಿನಾಯಕ ನಗರ ಬೈಲಹೊಂಗಲ್ ಮಂಜುನಾಥ್ ಹನುಮಂತ ಮನಗುಳಿ ಲಿಂಗಾಪುರ ಕೆಲವಡಿ ಎಲ್ಲ ವಿಜೇತರಿಗೂ ಅಭಿನಂದನೆಗಳು ಮತ್ತೆ ಮತ್ತೆ ಅಭಿನಂದನೆಗಳು ಕೂಡಲ ಸಂಗಮ ದೇವಾ ನಿಮ್ಮ ಮನೆಯ ಮಗನೆನಿಸಯ್ಯ ಕೂಡಲ ಸಂಗಮ ದೇವಾ ಆಕಾಶವಾಣಿ ಧಾರವಾಡ ನಿನ್ನೆ ಮಂಡನೆಯಾದ ಕೇಂದ್ರ ಮುಂಗಡ ಪತ್ರ ಕುರಿತಂತೆ ಅಭಿಪ್ರಾಯಗಳನ್ನು ನಮ್ಮೊಡನೆ ಹಂಚಿಕೊಳ್ಳಲಿದ್ದಾರೆ ಆರ್ಥಿಕ ತಜ್ಞ ಕರ್ನಾಟಕ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾ ಆರ್ ಆರ್ ಬಿರಾಧಾರ್ ಅವರು. ಈ ಸಲದ ಒಂದು ಮುಂಗಡ ಪತ್ರ ನಾವು ಈ ಗಮನಿಸಿದಾಗ ಬಹಳ ಒಂದು ವಿಶೇಷತೆಯನ್ನು ನಾವು ಗಮನಿಸ್ತೀವಿ. ಯಾಕಂದ್ರೆ ಈ ಸಲದ ಒಂದು ಮುಂಗಡ ಪತ್ರದಲ್ಲಿ ಕೃಷಿ ಶಿಕ್ಷಣ ಕೌಶಲ್ಯ ಅಭಿವೃದ್ಧಿ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ ಹೆಚ್ಚು ಒತ್ತು ಕೊಡಲಾಗಿದೆ. ಜೊತೆಗೆ ಬಂಡವಾಳ ಹೂಡಿಕೆ ವಿಶೇಷವಾಗಿ ಖಾಸಗಿ ಬಂಡವಾಳ ಹೂಡಿಕೆ ಏನಂತೀವಿ ಮತ್ತು ಉದ್ಯೋಗ ಸೃಷ್ಟಿ ಹೆಚ್ಚು ಮಹತ್ವವನ್ನು ಕೊಡಲಾಗಿರತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಒಟ್ಟಾರೆ ಈ ಒಂದು ಮುಂಗಡ ಪತ್ರ ದೂರದೃಷ್ಟಿ ಮತ್ತು ಪ್ರಗತಿಪರ ಮುಂಗಡ ಪತ್ರವಾಗಿದ್ದಂತಕ್ಕಂಥದ್ದನ್ನು ನನ್ನ ಅಭಿಪ್ರಾಯವಾಗಿದೆ. ಕೃಷಿ ಕ್ಷೇತ್ರದಲ್ಲಿ ಹೇಳುವುದಾದ್ರೆ ಇವಾಗ ರೈತರ ಆದಾಯವನ್ನು ಹೆಚ್ಚಿಸಲು ದೇಶದಾದ್ಯಂತ ರಾಸಾಯನಿಕ ಮುಕ್ತ ನೈಸರ್ಗಿಕ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳಲಾಗ್ತದಂತಕ್ಕಂಥದ್ದನ್ನು ಒಂದು ಘೋಷಣೆ ಮಾಡಿದರೆ ಇದು ಒಳ್ಳೆಯ ಒಂದು ಕ್ರಮ, ಒಳ್ಳೆಯ ಘೋಷಣೆ. ಮತ್ತು ಈಗ ಸಿರಿಧಾನ್ಯಗಳ ಒಂದು ಉತ್ಪಾದನೆಯನ್ನು ಹೆಚ್ಚಿಸಿ ಮತ್ತು ಅವುಗಳ ಒಂದು ಮೌಲ್ಯವನ್ನು ವರ್ಧಿಸಲು 2020-23 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಮಾಡಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಕ್ರಮ ಆಗಿದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಹಾಗೆ ದೇಶೀಯವಾಗಿ ಎಣ್ಣೆ ಬೀಜಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಉತ್ತೇಜನ ಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಮತ್ತು ಈ ಸಲ ಈ ಕೃಷಿಯಲ್ಲಿ ನಾಶಕಗಳನ್ನು ಸಿಂಪಡಣೆ ಮಾಡಲಿಕ್ಕೆ ಮತ್ತು ಒಂದು ಬೆಳೆ ಒಂದು ಪ್ರಗತಿಯನ್ನು ಗಮನಿಸಲಿಕ್ಕೆ ಜೊತೆಗೆ ಈ ಲ್ಯಾಂಡ್ ರೆಕಾರ್ಡ್ಸ್ ಅನ್ನು ಡಿಜಿಟಲೈಸ್ ಮಾಡಲಿಕ್ಕೆ ಈ ಸಲ ಕಿಸಾನ್ ಡ್ರೋನ್ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಅದೇ ರೀತಿಯಾಗಿ ಎಸ್ಸಿ ಎಸ್ಟಿ ರೈತರಿಗೆ ಆರ್ಥಿಕ ನೆರವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಕೂಡ ಬಹಳ ಅತ್ಯುತ್ತಮವಾದಂತಹ ಕ್ರಮ ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ನದಿಗಳ ಜೋಡಣೆ ಆಗಿರ್ಬೋದು ಮತ್ತು ಕೃಷಿಯಲ್ಲಿ ಸ್ಟಾರ್ಟ್ಅಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಒಂದು ಒಳ್ಳೆಯ ಕ್ರಮ ಆಗಿದೆ. ಆದ್ರೆ ಇಲ್ಲಿ ಒಂದು ಆತಂಕದ ಸಂಗತಿ ಏನಪ್ಪಾ ಅಂತಂದ್ರೆ ಈ ಸಲ ಮುಂಗಡ ಪತ್ರದಲ್ಲಿ MSP ಏನಂತ ಕರಿತೀವಿ, ಕನಿಷ್ಠ ಬೆಂಬಲ ಬೆಲೆ ಏನಂತೀವಿ, ಅದಕ್ಕೆ ಹಂಚಿಕೆ ಮಾಡಲ್ಪಟ್ಟ ಮೊತ್ತ ಹೋದ ವರ್ಷ 2.42 crore ಇತ್ತು, ಈಗ 2.37 ಗೆ ಕಡಿಮೆ ಮಾಡಿದ್ರಿಂದ ಸ್ವಲ್ಪ ಇದು ರೈತರ ಒಂದು ಸಮುದಾಯಕ್ಕೆ ಅಸಮಾಧಾನ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಈ ರೈತರ ಆದಾಯವನ್ನು ದ್ವಿಗುಣಗೊಳಿಸಲಿಕ್ಕೆ ಈ ಏನು ಕ್ರಮಗಳನ್ನು ಈಗಾಗಲೇ ಘೋಷಣೆ ಮಾಡಿದರೆ ಅವು ಸಾಕಷ್ಟು ಅನಿಸ್ತಾ ಇಲ್ಲ. ಇನ್ನೂ ಹೆಚ್ಚಿನ ಒಂದು ಕ್ರಮಗಳನ್ನು ಘೋಷಣೆ ಮಾಡಬೇಕಾಗಿತ್ತು. ಇವಾಗ ಉದಾಹರಣೆಗಾಗಿ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ. ಸೊ ಸಮಗ್ರ ಕೃಷಿ ಪದ್ಧತಿಯನ್ನು ಕಂಪಲ್ಸರಿ ಆಗಿ ಅಳವಡಿಸಿಕೊಳ್ಳಿದ್ದಾದ್ರೆ ರೈತರ ಒಂದು ಆದಾಯ ಹೆಚ್ಚಾಗ್ತದೆ. ಯಾಕಂದ್ರೆ ಕೃಷಿಯ ಜೊತೆಗೆ ಕೃಷಿ ಸಂಬಂಧಿ ಚಟುವಟಿಕೆಗಳಾದಂತಹ ಹೈನುಗಾರಿಕೆ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಕಸಬುಗಳನ್ನು ಕೈಕೊಳ್ಳೋದ್ರಿಂದ ರೈತರ ಆದಾಯ ಹೆಚ್ಚಾಗುವುದರಲ್ಲಿ ಸಂದೇಹವಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಘೋಷಣೆಗಳನ್ನು ಕಂಡು ಬರಂಗಿಲ್ಲ. ಇದಕ್ಕೆ ಹೆಚ್ಚಿಗೆ ಮತ್ತು ಕೊಡಬೇಕಾಗಿತ್ತು ಅಂತ ನನ್ನೊಂದು ಅನಿಸಿಕೆ. ಹಾಗೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಒಂದಿಷ್ಟು ಘೋಷಣೆಗಳನ್ನು ಗಮನಿಸಬಹುದು. ಇವಾಗ ಕಳೆದ 2 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಮತ್ತು ಈ ಎಸ್ಸಿ ಎಸ್ಟಿ ಮತ್ತು ಇತರೆ ಬಡ ಕುಟುಂಬದ ವಿದ್ಯಾರ್ಥಿಗಳು ಒಂದು ಕಲಿಕೆಯಲ್ಲಿ ಈ ಕೋವಿಡ್ ಲಾಕ್ಡೌನ್ ದಿಂದ ಒಂದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರಿದೆ ಅನ್ನೋದು ನಾವಿಲ್ಲಿ ಗಮನಿಸ್ತೀವಿ. ಅದಕ್ಕಾಗಿ ಅವರ ಒಂದು ಕಲಿಕೆಯನ್ನು ಉತ್ತಮಗೊಳ್ಳಲಿಕ್ಕೆ ಈ ಸಲ 1ನೇ ತರಗತಿಯಿಂದ 12ನೇ ತರಗತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಶಿಕ್ಷಣಕ್ಕಾಗಿ 1 Class 1 TV ಅಂತಕ್ಕಂತ ಒಂದು ಚಾನೆಲ್ ಘೋಷಣೆ ಮಾಡಿದ್ದಾರೆ. ಸೊ ಇದು ಬಹಳ ಅತ್ಯುತ್ತಮವಾದಂತಹ ಕ್ರಮ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ವೃತ್ತಿಪರ ಕೋರ್ಸ್ಗಳಲ್ಲಿ ಒಂದೇನು ಕೌಶಲ್ಯವನ್ನು ವೃದ್ಧಿಸಲು 750 ವರ್ಚುವಲ್ ಲ್ಯಾಬ್ಸ್ ಮತ್ತು 75 ಸ್ಕಿಲ್ಲಿಂಗ್ ಇ ಲ್ಯಾಬ್ಸ್ ಅನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ ಇದರಿಂದ ನಮ್ಮ ಯುವಕರಲ್ಲಿ ಒಂದು ಕೌಶಲ್ಯ ಹೆಚ್ಚಾಗಿ ಅವರು ಉದ್ಯೋಗ ಅರ್ಹರಾಗಲು ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಇಲ್ಲಿ ಹೇಳ್ತೀನಿ. ಇನ್ನೊಂದು ವಿಶೇಷತೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕಂಡುಬಂದಿದೆ ಏನಪ್ಪಾ ಅಂತಂದ್ರೆ ವಿಶ್ವದರ್ಜೆ ಡಿಜಿಟಲ್ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದರೆ ಇದರಿಂದ ನಮ್ಮ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದ ಶಿಕ್ಷಣ ಆಗಿರಬಹುದು ಅಥವಾ ಕೋರ್ಸ್ಗಳಾಗಿರ್ಬೋದು ಅದರ ಇತರೆ ಮಾಹಿತಿಗಳನ್ನು ಪಡೀಲಿಕ್ಕೆ ಒಳ್ಳೆ ಅವಕಾಶ ಆಗ್ತದೆ ಅಂತಕ್ಕಂಥದ್ದು. ಹಾಗೆಯೇ ನಾವು ಆರೋಗ್ಯ ಕ್ಷೇತ್ರದಲ್ಲಿ ಈ ಆತ್ಮನಿರ್ಭರ ಭಾರತದಲ್ಲಿ ಹೋದ ವರ್ಷ ಏನೋ ಒಂದು ಕ್ರಮಗಳನ್ನು ಘೋಷಣೆ ಮಾಡಿದರೆ ಆ ಕ್ರಮಗಳ ಘೋಷಣೆಯ ಮುಂದುವರಿಕೆಯ ಜೊತೆಗೆ ಈ ಸಲ ಒಂದು ಈ ನ್ಯಾಷನಲ್ ಟೆಲಿಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತೇಳಿ ಘೋಷಣೆ ಮಾಡಿದ್ರು. ಅಂದ್ರೆ ಕೋವಿಡ್ದಿಂದಾಗಿ ಜನರು ಮಾನಸಿಕ ಆರೋಗ್ಯದಿಂದ ಬಳಲುತ್ತಿದ್ದಾರೆ. ಮಾನಸಿಕ ಆರೋಗ್ಯದಿಂದ ಬಳಲುತ್ತಿರ್ತಕ್ಕಂತ ಈ ರೋಗಿಗಳನ್ನ ಗುರುತಿಸಿ ಅವರ ಎಲ್ಲಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ ಈ ಡಿಜಿಟಲ್ ಅಲ್ಲಿ ಸಂಗ್ರಹಣೆ ಮಾಡೋದ್ರಿಂದ ಆ ಮೂಲಕ ಅವರ ಆರೋಗ್ಯ ಸಮಸ್ಯೆಗಳನ್ನು ಕೌನ್ಸಿಲಿಂಗ್ ಮೂಲಕ ಬಗೆಹರಿಸೋದ್ರಿಂದ ಇದು ಒಂದು ರೀತಿಯ ಉತ್ತಮ ಕ್ರಮ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳ್ತೇನೆ. ಯಾಕಂದ್ರೆ ಆ ಮಾನಸಿಕ ಅನಾರೋಗ್ಯದಿಂದ ಬೀಳತಕ್ಕಂತ ಜನರು ಇದರಿಂದ ಮುಕ್ತಗೊಳ್ಬಹುದು ಅಂತಕ್ಕಂಥದ್ದು ಒಂದು ಮಾತು. ಅದೇ ರೀತಿಯಾಗಿ ಪ್ರತಿ ಮನೆಗೆ ನೀರಿನ ನಳ ಜೋಡಣೆ ಅಂತ ಘೋಷಣೆ ಮಾಡಿದರೆ ಇದು ಕೂಡ ಒಳ್ಳೆಯ ಕ್ರಮ. ಮತ್ತು ಈ ವರ್ಷದಲ್ಲಿ 2022-23 ಅವಧಿಯಲ್ಲಿ 80 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಕೂಡ ಒಂದು ಒಳ್ಳೆ ಕ್ರಮ, ಆರೋಗ್ಯದ ಮೇಲೆ ಒಂದು ಉತ್ತಮ ಪರಿಣಾಮ ಬೀರಲಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಗಮನಿಸಬಹುದು. ವಿಶೇಷವಾಗಿ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಮಾತನಾಡುವುದಾದ್ರೆ ಈ ಒಂದು ಮಂಗಳ ಪತ್ರದಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿಗೆ ಒತ್ತು ಕೊಡಲಾಗಿದೆ. ಇಲ್ಲಿ ಖಾಸಗಿ ಬಂಡವಾಳ ಹೂಡಿಕೆಗೆ ಉತ್ತೇಜನ ನೀಡುವುದು ನಾವು ಇಲ್ಲಿ ಗಮನಿಸಬಹುದು. ವಿಶೇಷವಾಗಿ ಇಂಧನ ಕ್ಷೇತ್ರದಲ್ಲಿ, ಯಾಕಂದ್ರೆ ಇಂಧನ ನಮಗೆಲ್ಲ ಗೊತ್ತಿರುವ ಹಾಗೆ ಅವುಗಳ ಬೆಲೆ ಬಹಳಷ್ಟು ಗಗನಕ್ಕೇರಿ ಅಭಿವೃದ್ಧಿಯ ಮೇಲೆ ಒಂದು ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತಿರುವುದರಿಂದ ಇಂಧನವನ್ನು ಉತ್ಪಾದನೆ ಮಾಡಲಿಕ್ಕೆ ಖಾಸಗಿ ಬಂಡವಾಳಕ್ಕೆ ಹೆಚ್ಚಿನ ಒಂದು ಒತ್ತು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು. ರಸ್ತೆಗಳ ನಿರ್ಮಾಣದಲ್ಲಿ ಅನೇಕ ಯೋಜನೆಗಳನ್ನು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಆ ಯೋಜನೆಗಳ ಅನುಷ್ಠಾನದ ಪ್ರಗತಿಯನ್ನು ಹೆಚ್ಚಿಸಲು, ವೃದ್ಧಿಸಲು, ಬೇಗ ಬೇಗ ಯೋಜನೆಗಳನ್ನು ಮುಗಿಸಲು ಪ್ರಧಾನಮಂತ್ರಿ ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಅಂತ ಈ ಸಲ ಘೋಷಣೆ ಮಾಡಿದ್ದಾರೆ. ಇದು ಬಹಳ ಉತ್ತಮ ಕ್ರಮ. ಹೀಗಾಗಿ ನೆನಗುರಿಗೆ ಬಿದ್ದಿರತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ರಾಜ್ಯ ಹೆದ್ದಾರಿಗಳಾಗಿರ್ಬೋದು, ಸೊ ಬೇಗ ಮುಗಿಸುವ ಒಂದು ಕ್ರಮ ಇಲ್ಲಿ ಆಗಬಹುದು ಅಂತಕ್ಕಂಥದ್ದನ್ನು. ಹಾಗೆಯೇ ಇದು ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ 75 ಜಿಲ್ಲೆಗಳಲ್ಲಿ 75 ಡಿಜಿಟಲ್ ಬ್ಯಾಂಕ್ ಸ್ಥಾಪನೆ ಮಾಡಲು ಘೋಷಣೆ ಮಾಡಿದ್ರೆ ಬಹಳ ಉತ್ತಮ ಕ್ರಮ. ಯಾಕಂದ್ರೆ ಇವಾಗೆಲ್ಲ ಡಿಜಿಟಲೈಸೇಷನ್ ಓಡಿರುವುದರಿಂದ ಬಹಳಷ್ಟು ಜನರಿಗೆ ಇ ಪೇಮೆಂಟ್, ಇ ಟ್ರಾನ್ಸಾಕ್ಷನ್, ಇ ಬಿಸಿನೆಸ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥದ್ದನ್ನು. ಮತ್ತು ನಮ್ಮ ದೇಶದಾದ್ಯಂತ ಎಲ್ಲಾ ಅಂಚೆ ಕಚೇರಿಗಳಲ್ಲಿ ಬ್ಯಾಂಕ್ ಸ್ವರೂಪ ನೀಡಲಾಗುವುದು ಅಂತ ಘೋಷಣೆ ಮಾಡಿದ್ರೆ, ಅಂದ್ರೆ ಈಗ ಸಾಮಾನ್ಯವಾಗಿ ಬ್ಯಾಂಕ್ ವ್ಯವಹಾರಗಳೇನು ಮಾಡ್ತವ ಆ ವ್ಯವಹಾರಗಳು ಈ ಅಂಚೆ ಕಚೇರಿಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅನುಕೂಲ ಆಗ್ತದೆ. ಇದರಿಂದ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಬಹಳಷ್ಟು ಉಪಯೋಗ ಆಗ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೇನೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ಲಾನ್ ಕೂಡ ಘೋಷಣೆ ಮಾಡಿದ್ರೆ, ಯಾಕಂದ್ರೆ ಮುಂಬರುವ ವರ್ಷಗಳಲ್ಲಿ ಸುಮಾರು ನಗರ ಪ್ರದೇಶಗಳಲ್ಲಿ 50%ರಷ್ಟು ಜನರು ವಾಸವಾಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಆ ಮುನ್ನೆಚ್ಚರಿಕೆ ಕ್ರಮವನ್ನು ಇಟ್ಕೊಂಡು ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ಲಾನ್ ಮತ್ತು 2-3 ಟೈರ್ ನಗರಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ಇದರಲ್ಲಿ ಘೋಷಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾನು ಇನ್ನೊಂದು ಮಾತು ಇಲ್ಲಿ ಹೇಳಕ್ ಇಷ್ಟಪಡ್ತೀನಿಪ್ಪ ಅಂತಂದ್ರೆ, ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿಯಾದಂತಹ ತೆರಿಗೆ ಹೊರೆ ಇಲ್ಲದ ಬಜೆಟ್ ಅಂತ ಹೇಳ್ತೀನಿ ಇಲ್ಲಿ. ಎಲೆಕ್ಟ್ರಾನಿಕ್ ಸರಕುಗಳ ಮೇಲೆ, ಆಭರಣ, ವಜ್ರ, ಮೊಬೈಲ್, ಮೊಬೈಲ್ ಚಾರ್ಜರ್ಗಳ ಮೇಲೆ, ಚಿನ್ನ, ಚಪ್ಪಲಿ, ಬಟ್ಟೆ, ಕೃಷಿ ಉಪಕರಣ, ಇತರೆ ಸರಕುಗಳ ಮೇಲೆ ತೆರಿಗೆಗಳನ್ನ ಇಳಿಕೆ ಮಾಡಿದ್ರಿಂದ ಇವುಗಳ ಬೆಲೆಗಳು ಕಡಿಮೆಯಾಗಿ ಬೇಡಿಕೆ ಹೆಚ್ಚಾಗಿ ಈ ಜನರ ಒಂದು ಜೀವನ ಮಟ್ಟ ಉತ್ತಮಗೊಳ್ಳುವುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಹೀಗಾಗಿ ಮಧ್ಯಮ ವರ್ಗದ ಮೇಲೆ ಯಾವುದೇ ರೀತಿಯಾದಂತಹ ತೆರಿಗೆ ಹೊರೆ ಇಲ್ಲ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಕಾರ್ಪೊರೇಟ್ ಸರ್ ಚಾರ್ಜ್ ಅನ್ನು ಇಲ್ಲಿ ಈ ಸಲ ಇಳಿಕೆ ಮಾಡಲಾಗಿದೆ. 12% 7% ಹೆಚ್ಚಾಗಿರೋದ್ರಿಂದ ಕಾರ್ಪೊರೇಟ್ ವಲಯದಲ್ಲಿ ಬಂಡವಾಳ ಹೂಡಿಕೆಗೆ ಹೆಚ್ಚು ಅವಕಾಶ ಕಲ್ಪಿಸಬಹುದು. ಇನ್ನೊಂದು ಕ್ರಿಪ್ಟೋ ಕರೆನ್ಸಿ ಅಂತ ನಾವು ಹೇಳ್ತೀವಿ ಇತ್ತೀಚಿಗೆ. ಕ್ರಿಪ್ಟೋ ಕರೆನ್ಸಿ ಒಂದು ವ್ಯವಹಾರ ಬಹಳಷ್ಟು ಗಣನೀಯ ಪ್ರಮಾಣದಲ್ಲಿ ಅಧಿಕವಾಗುತ್ತಿರುವುದರಿಂದ ಈ ಕ್ರಿಪ್ಟೋ ಕರೆನ್ಸಿಯಿಂದ ಯಾರು ಆದಾಯ ಗಳಿಸ್ತಾರೆ, ಯಾರು ಒಂದು ಇನ್ಕಮ್ ಪಡಿತಾರೆ, ಅವರ ಮೇಲೆ 30% ತೆರಿಗೆಯನ್ನು ಹಾಕಲಾಗಿದೆ. ಸೊ ಇದು ಬಹಳ ಸ್ವಾಗತಾರ್ಹಂತಕ್ಕಂಥದ್ದನ್ನು ಇಲ್ಲಿ ಗಮನಿಸಬಹುದು. ಇವಾಗ RBI ಇದೇ ದಿಶೆಯಲ್ಲಿ RBI ಡಿಜಿಟಲ್ ರೂಪಾಯಿ ಡಿಜಿಟಲ್ ಕರೆನ್ಸಿ ಜಾರಿಗೆ ತರಲಾಗುತ್ತದೆ ಎಂದು ಘೋಷಣೆ ಮಾಡಲಾಗಿದೆ. ಸೊ ಇದು ಒಳ್ಳೆಯ ಕ್ರಮ ಆಗಿದೆ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ, ಇದು ಒಳ್ಳೆಯ ಕ್ರಮನ. ಯಾಕಂದ್ರೆ ಈ ಕಳೆದ 2 ವರ್ಷಗಳಲ್ಲಿ ಕೋವಿಡ್ ಲಾಕ್ಡೌನ್ ದಿಂದ ಖಾಸಗಿ ಮತ್ತು ಸರ್ಕಾರಿ ವಲಯದಲ್ಲಿ ಏನು ನೌಕರಿ ಮಾಡ್ತಾರೆ ಆ ನೌಕರಿದಾರರ ಮೇಲೆ ಯಾವುದೇ ರೀತಿಯಾದಂತಹ ವ್ಯತಿರಿಕ್ತ ಪರಿಣಾಮ ಬೀರದೇ ಇದ್ದ ಕಾರಣ ಸೊ ಆದಾಯ ತೆರಿಗೆಯಲ್ಲಿ ಯಾವುದೇ ರೀತಿಯಾದ ಮಾಡಲಾರದೇ ಇರುವುದು ಒಳ್ಳೆ ಕ್ರಮ ಅಂತಕ್ಕಂಥದ್ರನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಈ ಸಲದ ಒಂದು ಮುಂಗಡ ಪತ್ರದಲ್ಲಿ ಈ ತರ ಅನೇಕ ಯೋಜನೆಗಳನ್ನ ಅನೇಕ ಕ್ರಮಗಳನ್ನು ಘೋಷಣೆ ಮಾಡಿರುವುದರಿಂದ ಒಟ್ಟು ದೇಶದಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗಿ, ಉದ್ಯೋಗ ಅವಕಾಶಗಳು ಹೆಚ್ಚಾಗಿ, ಜೊತೆಗೆ ಅನುಭೋಗ ಹೆಚ್ಚಾಗಿ, GDP ಏನಂತ ಕರಿತೀವಿ ಆ GDP ಹೆಚ್ಚಾಗಬಹುದು ಅಂತಕ್ಕಂಥದ್ದನ್ನ ನಾ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ ನಿನ್ನೆ ಮಂಡನೆಯಾದ ಕೇಂದ್ರ ಮುಂಗಡ ಪತ್ರ ಕುರಿತಂತೆ ಅಭಿಪ್ರಾಯಗಳನ್ನು ನಮ್ಮೊಡನೆ ಹಂಚಿಕೊಂಡವರು ಆರ್ಥಿಕ ತಜ್ಞ, ಕರ್ನಾಟಕ ವಿಶ್ವವಿದ್ಯಾಲಯ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕ ಡಾ ಆರ್ ಬಿರಾಧಾರ್ ಅವರು. ಇನ್ನು ಮುಂದೆ ಕೇಳಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಳ್ಳಾಳ್ ತಾಲೂಕು ಶಿವಪುರದ ಫಕೀರಯ್ಯ ಗಂಗಯ್ಯ ತೇರ್ಗಾಮಿ ಹಾಗೂ ಮೇಳದವರಿಂದ ಭಜನಾ ಪದ. ಮರಳೆಯ ದಿನವೇ ನನ್ನ ವರ್ಯಾರಿಲ್ಲ ನಾವು ತನ್ನಲ್ಲಿ ಏರೋ